ದಿಂ ದಿಂ ದಿಂ ಬಳಸಿದರೆ ಜುಂ ಜುಂ ಜುಂ ಬಯಸಿದರೆ ದಿಂ ದಿಂ ದಿಂ ಬಳಸಿದರೆ ಜುಂ ಜುಂ ನೀ ಬಾ ಬಾ ಬಾರೋ ಬಳಸಿದರೆ ಜುಂ ಜುಂ ನೀ ಬಾ ಬಾರೋ